ಬೆಳೆಯನ್ನು ನಂಬಿ ನಂಬಿ ಆರಾಮಾಗಿ ಇರುತ್ತೈತೆ ಬೆಳೆಯನ್ನು ನಂಬಿ ನಂಬಿ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ ಅರಳತೈತಿ ಮಲ್ಲಿಗೆ ಬೇರಿನ ಮ್ಯಾಗ